ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ. ಈಗ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಎಲೆ ತಿನ್ನುವ ಕಪ್ಪು ತಲೆ ಹುಳುವಿನ ಬಾಧೆ, ಇದರ ಲಕ್ಷಣಗಳು ಹಾಗೂ ನಿವಾರಣಾ ಕ್ರಮಗಳು, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ರೈತ ಬಾಂಧವರೇ, ತೆಂಗಿನಲ್ಲಿ ಎಲೆ ತಿನ್ನುವ ಕಪ್ಪು ತಲೆ ಹುಳುವಿನ ಬಾಧೆ, ಲಕ್ಷಣ, ನಿರ್ವಹಣಾ ಕ್ರಮಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಇನ್ನು ಹಾನಿಯ ಲಕ್ಷಣಗಳಿಗೆ ಬಂದರೆ, ತೆಂಗಿನಲ್ಲಿ ಮರಿ ಹುಳುಗಳು ಗರಿಗಳ ತಳಭಾಗದಲ್ಲಿ ದಟ್ಟವಾದ ಬಲೆಯನ್ನ ಅಂದರೆ ಗ್ಯಾಲರಿ ಮಾಡಿಕೊಂಡು ಗರಿಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತವೆ. ಈ ರೀತಿ ಕೆರೆದು ತಿನ್ನುವುದರಿಂದ ಗರಿಗಳ ಮೇಲೆ ಒಣ ಹುಲ್ಲಿನ ಬಣ್ಣದ ಮಚ್ಚೆಗಳಾಗುತ್ತವೆ. ಕ್ರಮೇಣ ಈ ಮಚ್ಚೆಗಳು ಹರಡಿ ಇಡೀ ಗರಿಗಳೆಲ್ಲ ಒಣಗುತ್ತವೆ. ಹಸುವಿನ ಹಾವಳಿ, ಹುಳುವಿನ ಹಾವಳಿ ಕೆಳಗಿನ ಗರಿಗಳಲ್ಲಿ ಪ್ರಾರಂಭವಾಗಿ ಕ್ರಮೇಣ ಮೇಲಿನ ಗರಿಗಳಿಗೆ ಹರಡುತ್ತದೆ. ಈ ಕೀಟದ ಹಾವಳಿಯು ಜನವರಿ ತಿಂಗಳಿನಿಂದ ಮೇ ತಿಂಗಳಿನವರೆಗೆ ಅಧಿಕವಾಗಿರುತ್ತದೆ. ಮಳೆಗಾಲದಲ್ಲಿ ಮಳೆ ಬಂದಾಗ ಈ ಹುಳುವಿನ ಗ್ಯಾಲರಿಗಳು ನೆನೆದು ಮೊಟ್ಟೆ ಮರಿ ಹುಳುಗಳು ಸಾಯುತ್ತವೆ. ಈ ಸಂದರ್ಭದಲ್ಲಿ ಪರೋಪಜೀವಿಗಳು ವೃದ್ಧಿಯಾಗಿ ಕೀಟಗಳ ಪ್ರಮಾಣ ಕಡಿಮೆ ಇರುತ್ತದೆ, ಆದರೆ ಪೂರ್ಣ ಹತೋಟಿಯಲ್ಲಿರುವುದಿಲ್ಲ. ನಂತರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೀಟದ ಹಾವಳಿಯು ಮುಂದುವರಿಯುತ್ತದೆ. ಇನ್ನು ಲಕ್ಷಣಗಳಿಗೆ ಬಂದರೆ, ಈ ಕೀಟವನ್ನು ವೈಜ್ಞಾನಿಕವಾಗಿ ಒಪಿಸಿನ ಅರನೋಸೆಲ ಎಂಬ ಹೆಸರಿನಿಂದ ಗುರುತಿಸಲಾಗಿದ್ದು, ಈ ಹುಳುಗಳ ಮರಿ ಹುಳುಗಳು ಗರಿಗಳ ತಳಭಾಗದಲ್ಲಿ ದಟ್ಟವಾದ ಬಲೆಯನ್ನು ಹೆಣೆದುಕೊಂಡು ತೆಂಗಿನ ಗಿಡಗಳ ಬೆಳವಣಿಗೆಗೆ ಪ್ರಮುಖವಾದ ಎಲೆಗಳ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತವೆ. ಇದರಿಂದ ಗರಿಗಳ ಮೇಲೆ ಒಣ ಹುಲ್ಲಿನ ಬಣ್ಣದ ಮಚ್ಚೆಗಳಾಗುತ್ತವೆ. ಹುಳುವಿನ ಹಾವಳಿ ಕೆಳಗಿನ ಗರಿಗಳಲ್ಲಿ ಪ್ರಾರಂಭವಾಗಿ ಕ್ರಮೇಣ ಗರಿಗಳಿಗೆ ಹರಡಿ ಗರಿಗಳು ಒಣಗುತ್ತವೆ ಹಾಗೂ ಇದರಿಂದ ತೆಂಗಿನ ಇಳುವರಿ ಕಡಿಮೆಯಾಗುತ್ತದೆ. ಈ ಕೀಟದ ಹಾವಳಿಯು ಜನವರಿಯಿಂದ ಮೇ ತಿಂಗಳವರೆಗೆ ಅಧಿಕವಾಗಿರುತ್ತದೆ ಹಾಗೂ ಮಳೆಗಾಲದಲ್ಲಿ ಈ ಹುಳುವಿನ ಬಲೆಗಳು ನೆನೆದು ಮೊಟ್ಟೆ ಹಾಗೂ ಮರಿ ಹುಳುಗಳು ಸಾಯುವುದರಿಂದ ಕೀಟಗಳ ಬಾಧೆಯ ಪ್ರಮಾಣ ಕಡಿಮೆಯಾಗುತ್ತದೆ. ದೂರದಿಂದ ತೋಟವನ್ನು ನೋಡಿದಾಗ ತೋಟವು ಬೆಂಕಿಯಲ್ಲಿ ಸುಟ್ಟಂತೆ ಕಾಣಿಸುತ್ತದೆ. ಸಮಗ್ರ ನಿರ್ವಹಣಾ ಕ್ರಮಗಳಿಗೆ ಬಂದರೆ ಯಾಂತ್ರಿಕ ವಿಧಾನ, ತೋಟಗಳಲ್ಲಿ ಬಿದ್ದ ಗರಿಗಳು ಹಾಗೂ ಇತರೆ ಕಸಕಡ್ಡಿಗಳನ್ನು ಸಂಗ್ರಹಿಸಿ ಸ್ವಚ್ಛವಾಗಿ ಇಡಬೇಕು. ಸ್ವಚ್ಛವಾಗಿ ಇಡುವುದರಿಂದ ಈ ಕೀಟಬಾಧೆ ತಡೆಯಬಹುದು. ಕೀಟಬಾಧೆಯ ಲಕ್ಷಣಗಳು ಕಂಡು ಕೂಡಲೇ ಬಲೆಗಳಿರುವ ಗರಿಗಳನ್ನು ಕತ್ತರಿಸಿ ಸುಡಬೇಕು. ನಾಟಿ ಮಾಡಲು ತೆಂಗಿನ ಸಸಿಗಳನ್ನು ಕೀಟಬಾಧೆ ಮುಕ್ತ ಪ್ರದೇಶದಿಂದ ಅಥವಾ ಪ್ರಮಾಣೀಕರಿಸಿದ ಸಸ್ಯ ನರ್ಸರಿಗಳಿಂದ ತರುವುದರಿಂದ ಕಪ್ಪು ತಲೆ ಹುಳು ಹರಡುವುದನ್ನ ತಡೆಯಬಹುದು. ಇನ್ನು ಜೈವಿಕ ವಿಧಾನದಿಂದ ಬಂದರೆ ಪರೋಪಜೀವಿ ಬಿಡುಗಡೆ, ಕೀಟದ ಬಾಧೆಯು ಕಂಡ ತಕ್ಷಣ ಸಮೀಪದ ತೋಟಗಾರಿಕೆ ಇಲಾಖಾ ಪ್ರಯೋಗಶಾಲೆಗಳಿಂದ ಉಚಿತವಾಗಿ ದೊರೆಯುವ ಗೊನಿಯೋಜಸ್ ನೆಫೆಂಟಡಿಸ್ ಪರೋಪಜೀವಿಗಳನ್ನು ಕೀಟಬಾಧಿತ ಪ್ರದೇಶದಲ್ಲಿ ಪ್ರತಿ ಮರಕ್ಕೆ 10-15 ಸಂಖ್ಯೆಯಲ್ಲಿ 15 ದಿನಗಳಿಗೊಮ್ಮೆಯಂತೆ ಕನಿಷ್ಠ 4-5 ಬಾರಿ ಬಿಡುಗಡೆ ಮಾಡುವುದರಿಂದ ಪರೋಪಜೀವಿಗಳು ಕಪ್ಪು ತಲೆ ಹುಳುಗಳನ್ನು ನಿಷ್ಕ್ರಿಯಗೊಳಿಸಿ ಅವುಗಳ ಮೇಲೆ ಮೊಟ್ಟೆನಿಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಂಡು ಕಪ್ಪು ತಲೆ ಹುಳುವಿನ ಬಾಧೆಯನ್ನು ಹತೋಟಿ ಮಾಡುತ್ತದೆ. ಕೀಟದ ಬಾಧೆಯು ತೀವ್ರವಾದಾಗ ಜೈವಿಕ ಕೀಟನಾಶಕವಾದ %5 ಅಜಾರಿಡಿಯಾಕ್ಟಿನ್ ಅನ್ನು 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮರಗಳ ಗರಿಗಳ ಕೆಳಭಾಗಕ್ಕೆ ಸಂಪೂರ್ಣವಾಗಿ ಒದ್ದೆಯಾಗುವಂತೆ ಸಿಂಪಡಿಸಬೇಕು. ಬೇರಿನ ಮೂಲಕ ಉಪಚರಿಸುವುದಾದರೆ ಕೀಟಬಾಧಿತ ಮರಗಳಿಗೆ 7.5 ಮಿಲಿಲೀಟರ್ %5 ಅಜಾಡಿರೆಕ್ಟಿನ್ ಜೈವಿಕ ಕೀಟನಾಶಕವನ್ನು ಸಮ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಬೇರಿನ ಮೂಲಕ ಉಪಚರಿಸುವುದರಿಂದ ಕಪ್ಪು ತಲೆ ಹುಳುವನ್ನ ಹತೋಟಿಯಲ್ಲಿಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬೇಕು. ಇದುವರೆಗೂ ತೆಂಗಿನಲ್ಲಿ ಎಲೆ ತಿನ್ನುವ ಕಪ್ಪು ತಲೆ ಹುಳುವಿನ ಬಾಧೆ, ಲಕ್ಷಣಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಪರಿಸರ ಗೀತೆಯನ್ನ ಕೇಳಿ. ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಿಳಿದು ಕಸುವ ತಂದವರಾಗಿ ಮಧುಮೇಹದ ಬೊಜ್ಜು ತಳ್ಳುವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೇರು ನೀವು ಸಿದ್ಧರಾಗಿ ಕೆಂಬರಾಗಿ ಖರ್ಚು ಕಡಿಮೆ ಮಾಡಿ ಉಳಿತಾಯ ಮಾಡುವರಾಗಿ ಪರಿಸರ ನಾಶ ಮಾಡದೆ ಕೀಟ ಮುಕ್ತರಾಗಿ ರಾಸಾಯನಿಕ ಬೇಡದಲ್ಲಿ ಶಕ್ತರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಧಾನ್ಯದ ಪರ್ಯಾಯ ಯೋಗಿ ಕಡಿಮೆ ಶ್ರಮ ಕಡಿಮೆ ಕ್ರಮ ಇಂಥವರಾಗಿ ಮೂರೇ ತಿಂಗಳ ಯತ್ನ ಸಾಕು ಸಫಲರಾಗಿ ಬಾಲ